ಹಾಡಿತು ಬಾನಾಡಿ ಬಾನಲಿ ಓಡಾಡಿ ಮನವ ಅದಳಿಸಿ ಬಯಕೆ ಮೂಡಿಸಿ ಉಲ್ಲಾಸ ತುಂಬಿಸಿ ಹಾಡಿತು ಬಾನಾಡಿ ಬಾನಲಿ ಓಡಾಡಿ ಮನವ ಅರಳಿಸಿ ಬಯಕೆ ಮೂಡಿಸಿ ಉಲ್ಲಾಸ ತುಂಬಿಸಿ ಹಾಡಿತು ಬಾನಾಡಿ ಬಾನಲಿ ಓಡಾಡಿ ಹಾಯಾಗಿ ಹೀರಲು ಹುಂಡಿಯು ಹಾರಾಡಿತು ಏನೋ ಕೇಳಿತು ಎಲ್ಲವೂ ಆ ದೇವನ ಸೇರಿ ನಲಿವುದೇ ನಲಿ ನಲಿ ಓಹೋ ನಲಿ ನಲಿ ನಲಿ ನಲಿ ಆಹಾ ತಿಳಿ ತಿಳಿ ಹಾಡಿತು ಬಾನಾಡಿ ಬಾನಲಿ ಓಡಾಡಿ ಮನವ ಅರಳಿಸಿ ಬಯಕೆ ಮೂಡಿಸಿ ಉಲ್ಲಾಸ ತುಂಬಿಸಿ